ನಾಲ್ಕು ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ 8550-8550-92 ಅಥವಾ 8550-8550-94ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ 8550-8550-92 ಅಥವಾ 8550-8550-94ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ 8550-8550-92 ಅಥವಾ 8550-8550-94ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಆಕಾಶವಾಣಿ ಭದ್ರಾವತಿ. ಯುವವಾಣಿ ಕಾರ್ಯಕ್ರಮ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶ್ರೀ ಭೀಮಸೇನ್ ರಾವ್ ರಾಷ್ಟೀಯ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಆಕಾಶವಾಣಿ ಭದ್ರಾವತಿ. ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶ್ರೀ ಭೀಮಸೇನ್ ರಾವ್ ರಾಷ್ಟೀಯ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ. ಶ್ರೀ ಭೀಮಸೇನ್ ರಾವ್ ರಾಷ್ಟೀಯ ಕಾನೂನು ಮಹಾವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ವಿದ್ಯಾರ್ಥಿಗಳಾದ ನಾವು ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಕಲರವ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಯುವಜನತೆಯಲ್ಲಿ ಅನೇಕ ಪ್ರತಿಭೆಗಳಿವೆ. ಇಂದಿನ ಈ ಯುವ ಕಲರವದಲ್ಲಿ ತಮ್ಮ ಅನೇಕ ಪ್ರತಿಭೆಗಳನ್ನು ನಮ್ಮ ಗೆಳತಿಯರು ಹಾಗೂ ಗೆಳೆಯರು ಯಾವ ರೀತಿ ಅನಾವರಣ ಮಾಡ್ತಾರೆ ಅನ್ನೋದನ್ನ ತಿಳಿಯೋಣ. ಕಾರ್ಯಕ್ರಮದ ಶುಭಾರಂಭದಲ್ಲಿ ಕೇಳೋಣ ಒಂದು ಭಕ್ತಿ ಗೀತೆ. ಭಕ್ತಿ ಮನುಷ್ಯನನ್ನು ಏಕಾಗ್ರತೆಯ ಕಡೆಗೆ ಕೊಂಡೊಯ್ಯುವಂತಹ ಒಂದು ಮಹತ್ವವಾದ ನಿಧಿ. ಅಂತಹ ಭಕ್ತಿಯ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಲಿದ್ದಾರೆ ನನ್ನ ಗೆಳತಿಯಾದಂತಹ ಪ್ರಾರ್ಥನಾ ಪೈಯವರು. ಎಲ್ಲರಿಗೂ ನಮಸ್ಕಾರ. ನಾನು ಕನಕದಾಸರ ರಚನೆಯನ್ನು ಹಾಡ್ತಾ ಇದ್ದೀನಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತಾ ಮುನಿದರೆ ರಾಜ್ಯವನೆ ಬಿಡಬಹುದು, ರಾಯತಾ ಮುನಿದರೆ ರಾಜ್ಯವನೆ ಬಿಡಬಹುದು. ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದು, ಬಿಡಲಾಗದು ನಿನ್ನ ಚರಣಗಳ ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣನಾಯಕನಾದ ಆದಿಕೇಶವರಾಯ ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು ಬಿಡಲಾಗದು ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ. ಇನ್ನು ಮುಂದೆ ನಾವು ಕೇಳೋಣ ಒಂದು ಪುಟ್ಟ ವಿಚಾರಗೋಷ್ಠಿಯನ್ನು. ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಯಶವಂತ್, ಜಯಕುಮಾರ್, ಪೂಜಾ ಟಿಡಿ ಹಾಗೂ ರೇಖೇಶ್ ಅವರು. ವಿಷಯ: ಶಿಕ್ಷಣದಲ್ಲಿ ಭಾರತೀಯತೆ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ, ಒಂದೇ ತಾಯಿಯ ಮಕ್ಕಳೆಂದು ಘೋಷಿಸೋಣ ಸಂತತ ಎಂದು ಶಾಸಿ ಮರಳೆಯವರು ಹೇಳಿದ್ದಾರೆ. ಸ್ನೇಹಿತರೆ, ನಮ್ಮ ದೇಶ ಭಾರತದಲ್ಲಿ ನಾವು ಮೊದಲಿನ ಧರ್ಮವನ್ನೇ ಶ್ರೇಷ್ಠ ಅಂತ ನೋಡ್ತಾ ಬಂದಿದ್ದೀವಿ. ಆದರೆ ಮಾನವತಾವಾದಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದ್ದಾರೆ, ವ್ಯಕ್ತಿಗಿಂತ ದೊಡ್ಡದು ಕುಟುಂಬ, ಕುಟುಂಬಕ್ಕಿಂತ ದೊಡ್ಡದು ಸಮಾಜ, ಸಮಾಜಕ್ಕಿಂತ ದೊಡ್ಡದು ಧರ್ಮ, ಆದರೆ ಆ ಧರ್ಮಕ್ಕಿಂತ ದೊಡ್ಡದು ದೇಶ ಅಂತ ಇವರ ಮಾತಿನ ಅರ್ಥವಾಗಿರುತ್ತದೆ. ಹೌದು, ಶಿಕ್ಷಣದಲ್ಲಿ ಭಾರತೀಯತೆ ಅಂದರೆ ಏನು? ವಿದ್ಯೆಯ ಬಾಳಿನ ಬೆಳಕು ಶಾಲೆಯ ಜೀವನದ ಕನ್ನಡಿ. ತಂದೆ ತಾಯಿಗಳು ಮಕ್ಕಳಿಗೆ ಜನ್ಮ ನೀಡಿ ಭೂಮಿಗೆ ಬಿಡ್ತಾರೆ, ಆದರೆ ಆ ಮಗುವಿನ ಉತ್ತಮ ಭವಿಷ್ಯ ಮತ್ತು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶಿಕ್ಷಣ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ನಮ್ಮ ಭಾರತ ದೇಶವು ಶಿಕ್ಷಣ ವ್ಯವಸ್ಥೆಯಲ್ಲಿ ಧರ್ಮಕ್ಕೆ ಶ್ರೇಷ್ಠವಾದ ಸ್ಥಾನಮಾನವನ್ನು ಕೊಡ್ತಾ ಬಂದಿದೆ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗಳು, ನೈತಿಕ ಮೌಲ್ಯಗಳು, ರಾಷ್ಟ್ರೀಯತೆ, ಭಾರತೀಯತೆ ಕೊರತೆ ಕಾಣಿಸ್ತಾ ಇದೆಲ್ಲ. ಸ್ನೇಹಿತರೆ, ನೀವು ನೋಡಿರ್ಬೋದು, ಕೇಳಿರ್ಬೋದು, ಕೆಲವರು 2-3 ಡಿಗ್ರಿಗಳನ್ನ ಪಡೆದಿರ್ತಾರೆ, ವಿದ್ಯಾವಂತರು ಬುದ್ಧಿವಂತರು ಅಂತ ಕರೆಸ್ಕೊಳ್ತಾರೆ. ಇಂಥವರು ಆಮೆ ಇಸ್ ದೇಶ್ ಕ್ಯಾ ಕ್ಯಾಯೆ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ. ಇವರು ಒಮ್ಮೆ ನಾನು ಈ ದೇಶಕ್ಕೆ ಏನ್ ಮಾಡಿದ್ದೀನಿ ಅಂತ ಪ್ರಶ್ನೆಯನ್ನ ತಮ್ಮಿಗೆ ತಾವು ಹಾಕೋಬೇಕಾಗಿರುವಂತದ್ದು. ತಾಯಿ ನಮಗೆ ಜನ್ಮ ನೀಡಿರ್ತಾರೆ, ಒಂದು ವೇಳೆ ನಮ್ಮ ತಾಯಿಗೆ ಕಾಯಿಲೆ ಅಥವಾ ಹುಷಾರಾಯಿತು ಅನ್ನೋ ಕಾರಣಕ್ಕೋಸ್ಕರ ನಾವು ಅವರ ಮನೆಯಿಂದ ಹೊರಗಾಕೋದಿಲ್ಲ. ಕಾರಣ, ಅವರು ನಮ್ಮ ತಾಯಿ. ಅಂದ್ರೆ ನಮ್ಮ ತಾಯಿಯನ್ನು ನಾವು ಎಷ್ಟು ಪ್ರೀತಿಸ್ತೇವೋ ಅದೇ ರೀತಿ ನಮ್ಮ ತಾಯಿನಾಡನ್ನು ಗೌರವದಿಂದ ಮತ್ತು ಭಕ್ತಿಯಿಂದ ಕಾಣೋದು ಕೂಡ ಅಷ್ಟೇ ಮುಖ್ಯವಾಗಿರುವಂತದ್ದು. ಅದು ಹೇಗೆ ಸಾಧ್ಯ ಅಂತ ನೋಡಿದಾದ್ರೆ ಕೇವಲ ನೈತಿಕ ಶಿಕ್ಷಣದಿಂದ ಮಾತ್ರ ಸಾಧ್ಯ. ನಮ್ಮ ದೇಶದಲ್ಲಿ ಶಿಕ್ಷಣ ಪದ್ಧತಿ ಕಾಲದಿಂದ ಕಾಲಕ್ಕೆ ಅಭಿವೃದ್ಧಿ ಆಗ್ತಾನೆ ಬರ್ತಾ ಇದೆ. ಅದರಲ್ಲಿ ಭಾರತೀಯತೆ ಅಥವಾ ರಾಷ್ಟ್ರೀಯತೆ ಅನ್ನುವಂಥದ್ದು ಒಂದು ಅರ್ಹತೆ. ಇದು ಕೇವಲ ಶಾಲಾ ಕಾಲೇಜುಗಳಿಗೆ ಸೀಮಿತವಾಗದೆ ಮನೆಗಳಿಂದ ಮನೆಗಳಿಗೆ, ಮನಗಳಿಂದ ಮನಗಳಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಪಸರಿಸುವಂತಹ ಭಾವನೆಯೇ ರಾಷ್ಟ್ರೀಯತೆ. ಈಗ ಶಿಕ್ಷಣದಲ್ಲಿ ಭಾರತೀಯತೆ ಹೇಗೆ ಮೂಡಿಸಬಹುದು ಅಂತ ನೋಡೋದಾದ್ರೆ, ನಾವು ಈ 3 ಹಂತದ ಶಿಕ್ಷಣಗಳನ್ನ ನೋಡ್ತಾ ಹೋಗ್ತೇವೆ: ಪ್ರಾಥಮಿಕ ಹಂತ, ಪ್ರೌಢ ಹಂತ ಮತ್ತು ಉನ್ನತ ಹಂತದ ಶಿಕ್ಷಣ. ಪ್ರಾಥಮಿಕ ಶಿಕ್ಷಣ, ಇಲ್ಲಿ ಮಕ್ಕಳು ಪುಟಾಣಿಗಳಾಗಿರ್ತಾರೆ. ಇವರಿಗೆ ಸ್ವತಂತ್ರ ಹೋರಾಟಗಳಿಗೆ ಸಂಬಂಧಪಟ್ಟ ಹಾಗೆ, ಮಹಾನ್ ಪುರುಷರಿಗೆ ಸಂಬಂಧಪಟ್ಟ ಹಾಗೆ ವೇಷಭೂಷಣ ಸ್ಪರ್ಧೆಗಳನ್ನ ಏರ್ಪಡಿಸುವ ಮುಖಾಂತರ ಆ ಒಂದು ಪುಟ್ಟ ಪುಟ್ಟ ಮಕ್ಕಳಲ್ಲಿ ರಾಷ್ಟ್ರೀಯ ಭಾವನೆಯನ್ನ ಮೂಡಿಸ್ತಾ ಬರಬಹುದು. ನಂತರ ಬರುವಂತದ್ದೇ ಪ್ರೌಢ ಶಿಕ್ಷಣದ ಹಂತ. ಈ ಹಂತದಲ್ಲಿ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡುವ ಮುಖಾಂತರ, ಚಿತ್ರಕಲಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡುವ ಮುಖಾಂತರ ಆ ಒಂದು ಮಕ್ಕಳಲ್ಲೂ ಕೂಡ ರಾಷ್ಟ್ರೀಯ ಭಾವನೆಯನ್ನ ಬೆಳೆಸ್ತಾ ಹೋಗ್ಬಹುದು. ನಂತರ ಬರುವಂತದ್ದೇ ಉನ್ನತ ಹಂತದ ಶಿಕ್ಷಣ. ಅಂದ್ರೆ ಈ ಒಂದು ಹಂತದಲ್ಲಿ ಮಕ್ಕಳು ತುಂಬಾ ಪ್ರತಿಭಾವಂತರಾಗಿರ್ತಾರೆ, ಉನ್ನತವಾದಂತಹ ಒಂದು ಆಲೋಚನಾ ಶಕ್ತಿ ಇರುತ್ತೆ ಅವರಿಗೆ. ಪ್ರಸ್ತುತವಾಗಿ ದೇಶಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಸ್ತುತವಾಗಿ ದೇಶದ ವಿದ್ಯಮಾನಕ್ಕೆ ಅನುಗುಣವಾಗಿ ಚರ್ಚಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡುವ ಮುಖಾಂತರ, ಭಾಷಣ ಸ್ಪರ್ಧೆಗಳನ್ನ ಆಯೋಜನೆ ಮಾಡುವ ಮುಖಾಂತರ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ಭಾಗವಹಿಸುವ ಮುಖಾಂತರ ಅವರಲ್ಲಿ ರಾಷ್ಟ್ರೀಯತೆ, ಏಕತೆ ಮತ್ತು ಭಾವೈಕ್ಯತೆಯನ್ನ ಮೂಡಿಸ್ತಾ ಬರಬಹುದು. ಶಿಕ್ಷಣ ಕೇವಲ 4 ಗೋಡೆಗೆ ಸೀಮಿತವಾಗಿಲ್ಲದೆ ಶಿಕ್ಷಣಕ್ಕೆ ಒಂದು ದೊಡ್ಡ ವ್ಯಾಪ್ತಿಯನ್ನ ನಾವು ನೋಡ್ತಾ ಹೋಗ್ತೇವೆ. ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಸ್ಕೃತಿ, ಸಂಗೀತ, ಕ್ರೀಡೆ, ಜ್ಞಾನ, ವಿಜ್ಞಾನ ಇವೆಲ್ಲವೂ ಕೂಡ ಶಿಕ್ಷಣದಲ್ಲಿ ಬರುವಂತದ್ದು. ಅಂದ್ರೆ ಶಿಕ್ಷಣ ನಿರಂತರವಾಗಿ ಕಲಿಯುವಂತಹ ಒಂದು ವ್ಯವಸ್ಥೆ ಆಗಿರುವಂತದ್ದು. ಸದೃಢ ಯುವಕರೇ ದೇಶದ ಆಸ್ತಿ ಎಂದಿರುವ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ, ರಾಷ್ಟ್ರ ನಿರ್ಮಾಣ ಕೇವಲ ಮಾನಸಿಕ ಮತ್ತು ದೈಹಿಕವಾಗಿ ಸದೃಢರಾದ ಯುವಕರಿಂದ ಮಾತ್ರ ಸಾಧ್ಯ ಅಂತ. ಅಂದ್ರೆ ಇವತ್ತು ನಮಗೆ ಶಿಕ್ಷಣ ಎಷ್ಟು ಮುಖ್ಯವಾಗಿದೆ ಅಂದ್ರೆ ಗಾಳಿ ನೀರು ಬೆಳಕು ಎಷ್ಟು ಮುಖ್ಯವಾಗಿದೆಯೋ ಒಬ್ಬ ವ್ಯಕ್ತಿಗೆ ಜೀವಿಸಲಿಕ್ಕೆ, ಅದೇ ರೀತಿ ಸಮಾಜದಲ್ಲಿ ಒಬ್ಬ ವಿದ್ಯಾರ್ಥಿ ಜೀವಿಸಬೇಕು, ಒಬ್ಬ ವಿದ್ಯಾರ್ಥಿ ಪ್ರತಿಭಾವಂತನಾಗಬೇಕು ಅಂದ್ರೆ ಶಿಕ್ಷಣ ಅಷ್ಟೇ ಮುಖ್ಯವಾಗಿರುವಂತದ್ದು. ಅದಕ್ಕೆ ನಾವು ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುವನ್ನಾಗಿ ನಾವು ನಮ್ಮ ಶಿಕ್ಷಣವನ್ನ ಇವತ್ತು ನೋಡ್ತಾ ಇದ್ದೇವೆ. ಕೊನೆಯದಾಗಿ ಹೇಳೋದಾದ್ರೆ ಶಿಕ್ಷಣ ಕೇವಲ ಶಿಕ್ಷೆ ಅಲ್ಲ, ಅದುವೇ ನಮ್ಮ ಒಳ್ಳೆಯ ರಕ್ಷೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನನ್ನ ಹೆಸರು ಪೂಜಾ. ಶಿಕ್ಷಣದಲ್ಲಿ ಸಮಾಜದ ಪಾತ್ರ ನೋಡುವುದಾದರೆ, ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಮಕ್ಕಳಿಗೆ ಈ ಕಾಲದಲ್ಲಿ ಸಂಸ್ಕಾರ ಹೇಳಿಕೊಡುವುದು ಶಿಕ್ಷಣದ ಪಾತ್ರವಲ್ಲದೆ ಅದರ ಜೊತೆ ಪೋಷಕರ ಪಾತ್ರವೂ ಕೂಡ ಮುಖ್ಯವಾಗಿರುತ್ತದೆ. ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದು ಶಾಲೆಯಲ್ಲಿ ಮಾತ್ರವಲ್ಲ, ಶಿಕ್ಷಣವನ್ನು ನಮ್ಮ ಸುತ್ತಮುತ್ತಲಿನ ಸಮಾಜದಿಂದ ಕೂಡ ಕಲಿಯಬಹುದು. ಮಕ್ಕಳಿಗೆ ಶಿಕ್ಷಣವನ್ನು ಪೋಷಕರು ಅವರ ಆಚಾರ ವಿಚಾರ ಸಂಸ್ಕೃತಿ ಮತ್ತು ಹಿರಿಯರನ್ನು ಗೌರವಿಸುವುದು ಕಲಿಸಿಕೊಡುವುದರಲ್ಲಿ ಪೋಷಕರ ಪಾತ್ರ ಪ್ರಮುಖವಾಗಿರುತ್ತದೆ. ಶಿಕ್ಷಣ ಮಾನಸಿಕವಾಗಿ ಮಾತ್ರವಲ್ಲದೆ ದೈಹಿಕವಾಗಿ ವಿದ್ಯಾರ್ಥಿಗಳನ್ನು ಸದೃಢರನ್ನಾಗಿ ಮಾಡುವಂತೆ ಆಗಬೇಕು. ವಿದ್ಯಾರ್ಥಿಗಳಿಗೆ ಕ್ರೀಡೆ, ಯೋಗ, ಸಂಗೀತ, ಕಲೆ, ಸಂಸ್ಕೃತಿ ಕಾರ್ಯಕ್ರಮಗಳನ್ನು ಭಾಗವಹಿಸುವಂತೆ ಪ್ರೇರಣೆ ನೀಡಬೇಕು ಮತ್ತು ಮಕ್ಕಳು ಯಾವ ಕ್ಷೇತ್ರದಲ್ಲಿ ಹೋಗಲು ಇಷ್ಟಪಡುತ್ತಾರೋ ಆ ದಾರಿಯಲ್ಲಿ ಹೋಗಲು ಪೋಷಕರು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು. ಜೊತೆಗೆ ಶಿಕ್ಷಣವೂ ನೀಡಬೇಕು, ಏಕೆಂದರೆ ಶಿಕ್ಷಣವು ಜ್ಞಾನವನ್ನು ತೋರಿಸುತ್ತದೆ. ಸರಿ ತಪ್ಪುಗಳ ಅರಿವು ಇದ್ದರೂ ಕೂಡ ಜ್ಞಾನವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾರೆ. ಉದಾಹರಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ದೇಶದಲ್ಲಿ ಅಭಿವೃದ್ಧಿಯಾಗಿ ಬಳಸಬೇಕು ಹೊರತು ದೇಶದ ನಾಶಕ್ಕಾಗಿ ಬಳಸಬಾರದು. ಕೊನೆಯದಾಗಿ ಕುವೆಂಪುರವರು ಮಾತನ್ನು ಹೇಳುವ ಮುಖಾಂತರ ನನ್ನ ವಿಚಾರವನ್ನು ಮುಕ್ತಾಯಿಸುತ್ತೇನೆ. ವಿದ್ಯಾರ್ಥಿಗಳು ಭತ್ತ ತುಂಬುವಂತಾಗಬಾರದು, ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಯಂತಾಗಬೇಕು. ಗೆಳತಿ ಪೂಜಾರವರು ಶಿಕ್ಷಣದಲ್ಲಿ ಸಮಾಜದ ಪಾತ್ರದ ಕುರಿತು ಬಹಳ ಸ್ಪಷ್ಟವಾಗಿ ತಿಳಿಸಿದರು. ಗೆಳೆಯ ರೇಖೇಶ್ ಹೇಳಿದ ಹಾಗೆ ಶಿಕ್ಷಣ ಶಿಕ್ಷೆಯಲ್ಲ, ಅದು ನಮ್ಮ ಬಾಳಿನ ರಕ್ಷೆಯಾಗಬೇಕು. ನಮ್ಮ ಇಂದಿನ ಶಿಕ್ಷಣ ಪದ್ಧತಿಗೆ ನಾಂದಿಯಾಡಿದವರು ಬ್ರಿಟಿಷರು. ಕೇಳುಗರೆ, ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆಯ ಕಾಲಘಟ್ಟವನ್ನು ನೋಡೋಣ. ಬ್ರಿಟಿಷರ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಆದಂತಹ ಪ್ರಮುಖ ಬದಲಾವಣೆಯನ್ನು ನೋಡುವುದಾದರೆ, ಮೊದಮೊದಲು ಬ್ರಿಟಿಷರು ಆಡಳಿತ ಮತ್ತು ವ್ಯಾಪಾರದ ಮೇಲೆ ಗಮನವಹಿಸಿದರು, ಶಿಕ್ಷಣದ ಕುರಿತು ಯಾವುದೇ ಮಹತ್ವವನ್ನು ನೀಡಿರಲಿಲ್ಲ. ಭಾರತದಲ್ಲಿ ಶಿಕ್ಷಣಕ್ಕೆ ಬ್ರಿಟಿಷರು ಮೊದಲು ಮಹತ್ವ ನೀಡಿದ್ದು ಕ್ರಿಸ್ತಶಕ 1813 ಚಾರ್ಟರ್ ಕಾಯಿದೆಯ ಮೂಲಕ. ಈ ಕಾಯಿದೆಯ ಮೂಲಕ ಅಂದಿನ ಕಾಲದಲ್ಲೇ 1,00,000 ರೂಪಾಯಿಯನ್ನು ಶಿಕ್ಷಣದ ಬೆಳವಣಿಗೆಗಾಗಿ ಮೀಸಲಿಟ್ಟರು. ನಂತರ ಕ್ರಿಸ್ತಶಕ 1835 ಲಾರ್ಡ್ ಮೆಕಲೆಯವರ ಶಿಫಾರಸಿನ ಮೇರೆಗೆ ಲಾರ್ಡ್ ವಿಲಿಯಂ ಬೆಂಟಿಕ್ ರವರು ಇಂಗ್ಲಿಷ್ ಭಾಷೆಯನ್ನು ಬೋಧನಾ ಮಾಧ್ಯಮವೆಂದು ಘೋಷಿಸಿದರು. ಇವರ ಆಂಗ್ಲ ಮಾಧ್ಯಮ ಶಿಕ್ಷಣ ಪದ್ಧತಿಗೆ ನಮ್ಮ ಭಾರತೀಯರೇ ಆದ ರಾಜಾರಾಮ್ ಮೋಹನ್ ರಾಯ್ ರವರು ಪ್ರೋತ್ಸಾಹ ಮತ್ತು ಪ್ರಚಾರವನ್ನು ನೀಡಿದರು. ಇವರಿಗೆ ವಿರುದ್ಧವಾಗಿ ಜೇಮ್ಸ್ ಫಿಲಿಪ್ ಹಾಗೂ ಲಾರ್ಡ್ ಜೇಮ್ಸ್ ಥಾಮ್ಸನ್ ಇಬ್ಬರು ಮಾತೃಭಾಷೆಯ ಶಿಕ್ಷಣ ಹಾಗೂ ಓರಿಯೆಂಟಲಿಸ್ಟ್ ಶಿಕ್ಷಣಕ್ಕೆ ಒತ್ತು ನೀಡಿದರು. ಮುಂದೆ ಕ್ರಿಸ್ತಶಕ 1854 ಚಾರ್ಲ್ಸ್ ವುಡ್ ವರದಿ ಪ್ರಕಟವಾಯಿತು. ಈ ವರದಿಯನ್ನು ಭಾರತೀಯ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ಇದರ ಮೂಲಕ ಸ್ಥಳೀಯ ಭಾಷೆಯಲ್ಲಿ ಶಿಕ್ಷಣ ನೀಡುವುದಕ್ಕೆ ಪ್ರೋತ್ಸಾಹ ದೊರಕಿತು. ಈ ವರದಿಯನ್ವಯ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬ್ಲಾಕ್ ಎಜುಕೇಶನ್ ಆಫೀಸ್ಗಳನ್ನು ಸ್ಥಾಪಿಸಲಾಯಿತು. ನಂತರ 1904 ಲಾರ್ಡ್ ಕರ್ಜನ್ ರವರು ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳ ಮೇಲೆ ಸ್ಥಾಪಿತ ನಿಯಂತ್ರಣಕ್ಕಾಗಿ ಭಾರತೀಯ ವಿಶ್ವವಿದ್ಯಾಲಯ ಕಾಯ್ದೆಯನ್ನು ಅಂಗೀಕರಿಸಿದರು. ಇದರ ಮೂಲಕ ವಾರ್ಷಿಕ 500,000 ರೂಗಳನ್ನು ಶಿಕ್ಷಣ ಕ್ಷೇತ್ರದ ಸುಧಾರಣೆ ಮತ್ತು ಅಭಿವೃದ್ಧಿಗೆ ಮೀಸಲಿಡಲಾಯಿತು. ಭಾರತದಲ್ಲಿ 1913 ಫೆಬ್ರವರಿ 21 ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಜವಾಬ್ದಾರಿಯನ್ನು ಸರ್ಕಾರಕ್ಕೆ ವಹಿಸಲಾಯಿತು. ಇದಕ್ಕೆ ಸ್ಫೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಇದನ್ನು ಈ ಮುಂಚೆ ಬರೋಡಾ ಪ್ರಾಂತ್ಯದಲ್ಲಿ ಜಾರಿಗೊಳಿಸಿರುತ್ತಾರೆ. ನಂತರ 1937 ಗಾಂಧೀಜಿಯವರ ಹರಿಜನ ಪತ್ರಿಕೆ ವರದಿಯ ಮೂಲಕ ಶಿಕ್ಷಣದ ಅಭಿವೃದ್ಧಿಗೆ ಪ್ರಯತ್ನಗಳು ನಡೆದವು. ಆದರೆ 1939 ಸರ್ಕಾರದ ವೈಫಲ್ಯದಿಂದ ಈ ವರದಿಯನ್ನು ಜಾರಿಗೊಳಿಸಲು ಸಾಧ್ಯವಾಗಲಿಲ್ಲ. ಮುಂದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1964 ಕೊಠಾರಿ ಆಯೋಗವು ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿತು ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸಲು ಆಗ್ರಹಿಸಿತು. ನಂತರ 2002 ಭಾರತೀಯ ಸಂವಿಧಾನಕ್ಕೆ 86 ತಿದ್ದುಪಡಿ ಕಾಯಿದೆಯ ಮೂಲಕ ಪರಿಚ್ಛೇದ 21A ಸೇರಿಸುವ ಮೂಲಕ ಶಿಕ್ಷಣವನ್ನು 6-14 ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಮಾಡುವ ಮೂಲಕ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಗುರುತಿಸಲಾಯಿತು. ಪ್ರಸ್ತುತ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು 2020 ಜಾರಿಗೊಳಿಸುವ ಮೂಲಕ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಯನ್ನು ತರುವಲ್ಲಿ ಸರ್ಕಾರ ಮಹತ್ತರ ಹೆಜ್ಜೆಯನ್ನು ಇರಿಸಿದೆ. ರಾಷ್ಟ್ರೀಯತೆ, ನೈತಿಕತೆ ಹಾಗೆ ಶಿಕ್ಷಣವನ್ನು ಹೇಗೆ ಮೂಡಿಸಬಹುದು, ಯಾರ್ಯಾರು ಯಾವ ರೀತಿ ಕರ್ತವ್ಯಗಳನ್ನು ನಿಭಾಯಿಸಬಹುದು ಎಂದು ನನ್ನ ಸ್ನೇಹಿತರು ಹೇಳಿದ್ದಾರೆ. ಹಿಂದಿನ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇತ್ತು, ಪ್ರಸ್ತುತ ಯಾವ ರೀತಿ ವ್ಯವಸ್ಥೆ ಇದೆ, ಮತ್ತು ಪ್ರಾಚೀನ ಭಾರತೀಯ ಇತಿಹಾಸವನ್ನು ನೋಡಿದರೆ ರಾಮಾಯಣ ಮಹಾಭಾರತ ಕಾಲಗಳಿಂದ ಹಿಡಿದು ವೇದ ಉಪನಿಷತ್ತುಗಳವರೆಗೆ ನಾವು ಗುರುಕುಲ ಪದ್ಧತಿಯನ್ನು ನೋಡಬಹುದು. ಮುಂದೆ ಗುರಿ, ಹಿಂದೆ ಗುರುಗಳು ಇರಬೇಕು. ಹಾಗೆಯೇ ತಂದೆ ತಾಯಿ ಮಕ್ಕಳಿಗೆ ಜನ್ಮ ನೀಡಿ ಭೂಮಿಗೆ ಬಿಡುತ್ತಾರೆ, ಆದರೆ ಆ ಮಕ್ಕಳ ಉತ್ತಮ ಭವಿಷ್ಯವನ್ನು ವ್ಯಕ್ತಿತ್ವ ವಿಕಾಸದಲ್ಲಿ ಶಿಕ್ಷಕರ ಪಾತ್ರ, ತಂದೆ ತಾಯಿಗಳ ಪಾತ್ರ ಅಪಾರವಾದದ್ದಾಗಿರುತ್ತದೆ. ಹಿಂದೆ ಗುರುಗಳು ಯಾವ ರೀತಿ ಇದ್ರು, ಈಗಿನ ಕಾಲಘಟ್ಟದಲ್ಲಿ ಗುರುಗಳು ಯಾವ ರೀತಿ ಇದ್ದಾರೆ. ಹಾಗೆಯೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶಿಕ್ಷಣ ಎಂದರೆ ಮಕ್ಕಳು ತಮ್ಮ ಸ್ವಂತ ಕಾಲುಗಳ ಮೇಲೆ ನಿಂತ್ಕೊಳ್ಬೇಕು ಎಂದು ಹೇಳ್ತಾರೆ. ಹಾಗೆ ಈಗಿನ ಕಾಲಘಟ್ಟದಲ್ಲಿ ಆ ಪ್ರಶ್ನೆ ಒಂದು ಹಾಗೆ ಮೂಡ್ತಾ ಹೋಗ್ತಾ ಇದೆ. ಸುಮಾರು 200-300 ವರ್ಷಗಳ ಕಾಲ ಯಾವ ರೀತಿ ಮೆಕ್ಕಾಲೆ ಶಿಕ್ಷಣವನ್ನು ನಮ್ಮ ಪ್ರಜೆಗಳಿಗೆ ಹೇರಿದ್ರು ಅನ್ನೋದನ್ನು ಅದರ ಪರಿಣಾಮವಾಗಿ ನಾವು ಅನುಭವಿಸ್ತಾ ಇದ್ದೇವೆ. ಪೋಷಕರು ತಮ್ಮ ಮಕ್ಕಳಿಗೆ ಸಮಾಜದಲ್ಲಿ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳುವುದು ಹೇಗೆ, ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳು ಆಹಾರವಾಗುವಂಥದ್ದು, ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದು, ಪ್ರೀತಿ ವ್ಯಾಮೋಹಕ್ಕೆ ಸಿಲುಕಿರುವಂತದ್ದು, ಹಾಗೆ ಜೊತೆಗೆ ನೋಡಿದರೆ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಹಗರಣಗಳಲ್ಲಿ, ಸರ್ಕಾರದ ನೇಮಕಾತಿಗಳಲ್ಲಿ ಶಿಕ್ಷಣದಿಂದ ಆಗುವ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ಎಂದು ನನ್ನ ಅಭಿಪ್ರಾಯ. ಹೀಗೆ ಅನೇಕ ಹಿರಿಯ ಮಾರ್ಗದರ್ಶಕರು ಹೇಳಿದ್ದಾರೆ, ಗುರುವಿನ ಗುಲಾಮನಾಗುವ ತನಕ ಮರೆದಣ್ಣ ಮುಕುತಿ, ಗುರುವಿನಲ್ಲಿ ಭಕ್ತಿ ನಮ್ಮ ಜೀವನಕ್ಕೆ ಅದುವೇ ಶಕ್ತಿ. ಇಲ್ಲಿಗೆ ನನ್ನ ವಿಚಾರ ಮಂಡನೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಇದುವರೆಗೂ ನನ್ನ ಸ್ನೇಹಿತರಾದ ಯಶವಂತ್, ಜಯಕುಮಾರ್, ಪೂಜಾ ಟಿಡಿ ಹಾಗೂ ರೇಖೇಶ್ ಅವರು ಬಹಳಷ್ಟು ವಿಚಾರಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ. ಈ ವಿಚಾರಗೋಷ್ಠಿಗೆ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇನ್ನು ಮುಂದೆ ಕೇಳೋಣ ಗ್ರಂಥಾಲಯದ ಮಹತ್ವದ ಬಗ್ಗೆ. ಗ್ರಂಥಾಲಯ ಅಂದ್ರೆ ಜ್ಞಾನಗಳ ಭಂಡಾರ. ಎಲ್ಲರೂ ಎಲ್ಲಾ ಪುಸ್ತಕಗಳನ್ನು ಕೊಂಡುಕೊಳ್ಳಲು ಆಗುವುದಿಲ್ಲ. ಅದಕ್ಕೆ ಗ್ರಂಥಾಲಯದಿಂದ ನಮಗೆ ಯಾವ ಪುಸ್ತಕ ಬೇಕೋ ಅದನ್ನು ನಾವು ತೆಗೆದುಕೊಂಡು ಓದಬಹುದು. ಇದರ ಬಗ್ಗೆ ಮಾಹಿತಿ ನೀಡಲು ಬರ್ತಿದ್ದಾರೆ ನನ್ನ ಸ್ನೇಹಿತೆಯಾದಂತಹ ಯಶಸ್ವಿನಿ ಅವರು. ವಿವಿಧ ವಿಷಯಗಳ ಮೇಲೆ 100,000-1,000 ಪುಸ್ತಕಗಳು ಒಂದೆಡೆ ಸಂಗ್ರಹಿಸಿಟ್ಟು ಸಾರ್ವಜನಿಕರಿಗೆ ಮುಕ್ತವಾಗಿ ಓದಲು ಮಾಡಿರುವ ವ್ಯವಸ್ಥೆಗೆ ಗ್ರಂಥಾಲಯವೆಂದು ಕರೆಯುವರು. ಗ್ರಂಥಾಲಯ ಎಂದರೆ ಜ್ಞಾನದ ಭಂಡಾರ ಎನ್ನಬಹುದು. ಒಂದೇ ಸ್ಥಳದಲ್ಲಿ ಕುಳಿತು ಜಗತ್ತಿನ ಯಾವುದೇ ಮೂಲೆಯ ಮಾಹಿತಿಯನ್ನು, ಕಥೆಯನ್ನು, ಸ್ಥಳದ ವಿಷಯವನ್ನು ತಿಳಿದುಕೊಳ್ಳುವ, ಅನುಭವಿಸುವ, ತಲೆಮಾರಿನಿಂದ ತಲೆಮಾರಿಗೆ ವಿಷಯವನ್ನು ಹಂಚುವ ವ್ಯವಸ್ಥೆಯನ್ನು ಗ್ರಂಥಾಲಯವು ಒದಗಿಸಿಕೊಡುವುದು. ಹಲವಾರು ಜನರು ತಮಗೆ ಬೇಕಾದ ಅವಶ್ಯಕವಾದ ಪುಸ್ತಕಗಳನ್ನು ಖರೀದಿಸಲು ಹಣದ ಅಡಚಣೆಯಾಗಬಹುದು ಅಥವಾ ಬೇಕಾದ ಪುಸ್ತಕಗಳು ದೊರೆಯದೇ ಇರಬಹುದು. ಎಲ್ಲರೂ ಎಲ್ಲ ಪುಸ್ತಕಗಳನ್ನು ಕೊಂಡುಕೊಳ್ಳಲಾಗುವುದಿಲ್ಲ. ಈ ಕಾರಣದಿಂದಲೇ ಗ್ರಂಥಾಲಯವು ಅಸ್ತಿತ್ವಕ್ಕೆ ಬಂದವು. ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಲು ಪುಸ್ತಕದ ಅವಶ್ಯಕತೆ ಬಹಳಷ್ಟಿದೆ. ಬೇಕಾದ ವಿಷಯವನ್ನು ಅರಿಯಲು ಬೇಕಾದ ಪುಸ್ತಕಗಳು ದೊರೆಯುವುದು ಗ್ರಂಥಾಲಯಗಳಲ್ಲಿ ಮಾತ್ರ. ಗ್ರಂಥಾಲಯಗಳನ್ನು 3 ವಿಧಗಳಾಗಿ ನೋಡಬಹುದು: ಸಾರ್ವಜನಿಕ ಗ್ರಂಥಾಲಯ, ಖಾಸಗಿ ಗ್ರಂಥಾಲಯ, ವಿದ್ಯಾರ್ಥಿಗಳ ಗ್ರಂಥಾಲಯ. ಸಾರ್ವಜನಿಕ ಗ್ರಂಥಾಲಯಗಳು ಸಾಮಾನ್ಯವಾಗಿ ಸರ್ಕಾರಿಯ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಾಪಿಸುವವರು. ಸರ್ಕಾರದ ಗ್ರಂಥಾಲಯಗಳು ಇಲಾಖೆಯು ಶಿಫಾರಸು ಮಾಡಿದ ಪುಸ್ತಕಗಳನ್ನು ಕೊಳ್ಳಲಾಗುತ್ತದೆ. ಹೀಗಾಗಿ ಹಳೆಯ ಪುಸ್ತಕಗಳಿಂದ ಹಿಡಿದು ನೂತನವಾಗಿ ಮುದ್ರಣ ಹೊಂದಿದಂತಹ ಪುಸ್ತಕಗಳು ಓದಲು ದೊರೆಯುತ್ತವೆ. ಗ್ರಂಥಾಲಯದ ಸದಸ್ಯರಾದವರಿಗೆ ಮಾತ್ರ ಮನೆಗೆ ತೆಗೆದುಕೊಂಡು ಹೋಗುವ ಅವಕಾಶವಿರುತ್ತದೆ. ನೀಡಿದ ಅವಧಿಯೊಳಗೆ ಪುಸ್ತಕಗಳನ್ನು ಹಿಂತಿರುಗಿಸಬೇಕು. ಸದಸ್ಯರಲ್ಲದವರು ಗ್ರಂಥಾಲಯದಲ್ಲಿ ಕುಳಿತು ಪುಸ್ತಕಗಳನ್ನು ಓದಬೇಕು. ಎಲ್ಲಾ ದಿನಪತ್ರಿಕೆಗಳು ಸಹ ಓದಲು ಲಭ್ಯವಿರುತ್ತವೆ. ಖಾಸಗಿ ಗ್ರಂಥಾಲಯ. ಖಾಸಗಿ ಗ್ರಂಥಾಲಯಗಳೆಂದರೆ ದಿನಕ್ಕಿಂತಿಷ್ಟು ಎಂಬ ಶುಲ್ಕವನ್ನು ನೀಡಿ ಪುಸ್ತಕಗಳನ್ನು ಓದುವುದು. ಇದಕ್ಕೆ ಬೆಂಗಳೂರಿನಲ್ಲಿ ಇರುವ ಇಂಗ್ಲೆಂಡ್ ಮೂಲದ ಬ್ರಿಟಿಷ್ ಲೈಬ್ರರಿ. ಅದರಂತೆ ರಾಜ್ಯದಲ್ಲಿ 100 ಸ್ಯಾಕ್ಯುಲೇಟರಿ ಲೈಬ್ರರಿಗಳಿವೆ. ಇಲ್ಲಿ ಜನಪ್ರಿಯ ಕಾದಂಬರಿಗಳು, ಮ್ಯಾಗಝಿನ್ಗಳು ಹಾಗೂ ಮಕ್ಕಳ ಮ್ಯಾಗಝಿನ್ಗಳಿರುತ್ತವೆ. ವಿದ್ಯಾರ್ಥಿಗಳ ಗ್ರಂಥಾಲಯಗಳು ಸಾಮಾನ್ಯವಾಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿರುತ್ತವೆ. ಇವುಗಳಲ್ಲಿ ಪಠ್ಯಕ್ರಮಕ್ಕೆ ಸಂಬಂಧಿಸಿದ 1,000 ಪುಸ್ತಕಗಳಿರುತ್ತವೆ. ಸೃಜನಶೀಲ ಕೃತಿಗೆ ಹೆಚ್ಚಿನ ಆದ್ಯತೆ ಇಲ್ಲ. ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಆಕಾರ ಕೃತಿಗಳು, ಪೂರಕ ಪುಸ್ತಕಗಳು, 100 ಉನ್ನತ ಮಾಹಿತಿಯ ಪುಸ್ತಕಗಳು ಇಲ್ಲಿರುತ್ತವೆ. ಶಾಲಾ ಕಾಲೇಜುಗಳಲ್ಲಿ ಗ್ರಂಥಾಲಯಗಳು ಈಗ ಹೊಸ ರೂಪವನ್ನು ಪಡೆದಿವೆ. ಇಲ್ಲಿ ಓದುವ ವಾತಾವರಣವು ತುಂಬಾ ಚೆನ್ನಾಗಿರುತ್ತದೆ. ಕೆಲವು ವಿದ್ಯಾಲಯಗಳಲ್ಲಿ ಗ್ರಂಥಾಲಯಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಒಟ್ಟಿನಲ್ಲಿ ಜ್ಞಾನಾರ್ಜನೆಗಾಗಿ ನಮ್ಮ ಸಮಾಜಕ್ಕೆ ಗ್ರಂಥಾಲಯಗಳು ಎಷ್ಟಿದ್ದರೂ ಬೇಕು. ಗ್ರಂಥಾಲಯಗಳಿಂದಲೇ ಹೆಚ್ಚಿನ ಜ್ಞಾನದ ಪ್ರಸರಣವಾಗುತ್ತದೆ. ಪುಸ್ತಕಗಳು ಇರುವುದು ಓದಲಿಕ್ಕೆ ಹೊರತು ಕಪಾಟುಗಳಲ್ಲಿ ಭದ್ರವಾಗಿಟ್ಟು ಧೂಳು ತಿನ್ನಿಸುವುದಕ್ಕಲ್ಲ. ಆದ್ದರಿಂದ ನಾವೆಲ್ಲರೂ ಗ್ರಂಥಾಲಯದ ಸದುಪಯೋಗ ಮಾಡಿಕೊಂಡು ಓದುವ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳೋಣ. ಪುಸ್ತಕಗಳನ್ನು ಖರೀದಿಸಿ ಮನೆಯಲ್ಲಿ ಒಂದು ಚಿಕ್ಕ ಗ್ರಂಥಾಲಯವನ್ನು ಸ್ಥಾಪಿಸಿ ಅದರ ಉಪಯೋಗ ಪಡೆದುಕೊಳ್ಳೋಣ. ಇದುವರೆಗೂ ಗ್ರಂಥಾಲಯದ ವಿವಿಧ ಬಗೆಗಳನ್ನು ತಿಳಿಸಿದರು. ನಿಜಕ್ಕೂ ತುಂಬಾ ಉತ್ತಮವಾದ ಮಾಹಿತಿಯಾಗಿದೆ ಅಂತ ಭಾವಿಸ್ತಾ ಯಶಸ್ವಿನಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಹೆಣ್ಣು ಸಮಾಜದ ಕಣ್ಣು, ಇಂತಹ ಹೆಣ್ಣಿನ ಬಗ್ಗೆ ನಮ್ಮಲ್ಲಿ ಅನೇಕ ದೌರ್ಜನ್ಯಗಳು ನಡೆದಿದೆ. ಇಂತಹ ಸಂದರ್ಭದಲ್ಲಿ ಆಕೆ ಅಬಲೆಯಲ್ಲ ಸಬಲೆ ಎಂಬ ಮಾಹಿತಿಯನ್ನು ನೀಡಲಾರೆ ನನ್ನ ಗೆಳತಿಯಾದಂತಹ ಸಂಪ್ರೀತಾ ಅವರು. ಮಹಿಳಾ ಸಬಲೀಕರಣ. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ವಿಶಿಷ್ಟ ಸ್ಥಾನವಿದೆ. ಎಲ್ಲಿ ಸ್ತ್ರೀಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂದು ಮನಸಂಸ್ಕೃತಿಯಲ್ಲಿ ಹೆಣ್ಣನ್ನು ಕೊಂಡಾಡಲಾಗಿದೆ. ಸಬಲೀಕರಣ ಎಂಬ ಪದವು 1970 ವ್ಯಾಪಕವಾಗಿ ಬೆಳಕಿಗೆ ಬಂದಿದೆ. ಸಬಲೀಕರಣವೆಂದರೆ ಮಹಿಳೆಯರನ್ನು ಶಕ್ತಿವಂತರಾಗಿ ಮಾಡುವುದು ಎಂದರ್ಥ. ಮಹಿಳೆಯರಲ್ಲಿ ಮಾನಸಿಕವಾಗಿ, ಬೌದ್ಧಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಬಲತೆಯನ್ನು ಹೆಚ್ಚಿಸಿ ಅವರು ಆತ್ಮವಿಶ್ವಾಸವನ್ನು ಹೊಂದುವಂತೆ ಮಾಡುವುದೇ ಮಹಿಳಾ ಸಬಲೀಕರಣ ಎಂದು ಹೇಳಬಹುದು. ಮಹಿಳಾ ಸಬಲೀಕರಣಕ್ಕಾಗಿ ಸಂವಿಧಾನದಲ್ಲಿರುವ ವಿಧಗಳು ಎಂದರೆ ಸಂವಿಧಾನದ 15ನೇ ವಿಧಿಯು ಎಲ್ಲರೂ ಸಮಾನರು ಎಂದು ಸಾರಿದೆ. ಸಂವಿಧಾನದ 15, 2ನೇ ವಿಧಿ ಅನ್ವಯ ಜಾತಿ, ಮತ, ಲಿಂಗ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಸಂವಿಧಾನದ 15, 3ನೇ ವಿಧಿಯ ಅನ್ವಯ ಮಹಿಳೆಯರು ಹಾಗೂ ಮಕ್ಕಳ ಕಲ್ಯಾಣಕ್ಕಾಗಿ ರಾಜ್ಯವು ವಿಶೇಷ ಸವಲತ್ತುಗಳನ್ನು ಜರುಗಿಸಬಹುದು. ಸಂವಿಧಾನದ 16ನೇ ವಿಧಿಯ ಪ್ರಕಾರ ಸ್ತ್ರೀ ಪುರುಷರಿಗೆ ಸಮಾನವಾಗಿ ಉದ್ಯೋಗ ನೀಡುವುದು. ಸಂವಿಧಾನದ 39ನೇ ವಿಧಿ ಅನ್ವಯ ಸ್ತ್ರೀ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು. ಮಹಿಳಾ ಸಬಲೀಕರಣದ ಬಗ್ಗೆ ಸರ್ಕಾರ ಕೈಗೊಂಡ ಯೋಜನೆಗಳು ಎಂದರೆ, ಭಾರತ ಸರ್ಕಾರವು ಮಹಿಳೆಯರ ಅಭಿವೃದ್ಧಿಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರಂಭಿಸಿದೆ. ಮಹಿಳೆಯರಿಗೆ ಉಚಿತ ಕಾನೂನು ನೆರವು ಮತ್ತು ತರಬೇತಿ ನೀಡಲಾಗುತ್ತಿದೆ. ಮಹಿಳೆಯರಿಗಾಗಿ ಉದ್ಯೋಗ ತರಬೇತಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಮಹಿಳೆಯರು ಉದ್ಯೋಗ ಪ್ರಾರಂಭಿಸುವುದಕ್ಕಾಗಿ ಸಾಲ ಸೌಲಭ್ಯವೂ ನೀಡಲಾಗುತ್ತಿದೆ. ತಾಯಿ ಭಾಗ್ಯ ಜನನಿ, ಸುರಕ್ಷಾ ಯೋಜನಾ, ಭಾಗ್ಯಲಕ್ಷ್ಮಿ ಯೋಜನಾ ಮುಂತಾದ ಯೋಜನೆಗಳು ಜಾರಿಯಲ್ಲಿವೆ. ರಾಷ್ಟ್ರೀಯ ಮಹಿಳಾ ಸಬಲೀಕರಣ ಮಿಷನ್ ಸ್ಥಾಪಿಸಲಾಗಿದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಹಾಗೂ ನಯೇ ರೋಶ್ನಿ ಯೋಜನೆಗಳು ಜಾರಿಯಲ್ಲಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರವು ಅನೇಕ ಕಾನೂನುಗಳನ್ನು ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಎಲ್ಲಾ ಯೋಜನೆಗಳು ದೇಶದ ಕಟ್ಟಕಡೆಯ ಮಹಿಳೆಯರನ್ನು ತಲುಪಬೇಕು. ಮಹಿಳೆಯರು ಸಬಲರಾದರೆ ದೇಶ ಶಕ್ತಿಶಾಲಿಯಾಗುತ್ತದೆ. ಇದುವರೆಗೂ ಒಂದು ಅದ್ಭುತವಾದಂತ ಮಹಿಳಾ ಸಬಲೀಕರಣದ ಬಗ್ಗೆ, ಅಂದ್ರೆ ಹೆಣ್ಣು ಸಮಾಜದ ಕಣ್ಣು ಎಂದು ತಿಳಿಸಿಕೊಟ್ಟಂತ ಸಂಪ್ರೀತಾ ಅವರಿಗೆ ಧನ್ಯವಾದಗಳು. ಬನ್ನಿ ಇನ್ನು ಮುಂದೆ ಕೇಳೋಣ ಜನಪದ ಗೀತೆಯನ್ನು. ಈ ಜನಪದ ಗೀತೆಯನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ನನ್ನ ಗೆಳತಿಯರಾದ ಪ್ರೇರಣಾ, ಕೀರ್ತನ, ಪ್ರಾರ್ಥನಾ, ಸಂಹಿತ, ಶುಭ, ಸಂಪ್ರೀತ ಹಾಗೂ ಯಶಸ್ವಿನಿಯವರು. ತಂದನ ತಾನ ತಂದನಾನ ತಾನ ತಂದನ್ನ ತಾನ ತಂದನಾನ ತಾನ ತಂದನ್ನ ತಾನ ತಂದನಾನ ತಾನ ತಂದನ್ನ ತಾನ ತಂದನಾನ ತಾನ ತಂದನ್ನ ತಾನ ತಂದನಾನ ತಾನ ತಂದನ್ನ ತಾನ ತಂದನಾನ ತಾನ. ಕೇಳು ಕೇಳು ನನ್ನ ಕಂದ ಹೊತ್ನಳ್ಳಿ ಮಾರಮ್ಮ, ಕೇಳವ ನನ್ನ ಗಂಡನಾದ ನಂಜುಂಡೇಶ್ವರನು ಹೋಗಿ 3 ತಿಂಗಳಾಯ್ತಲ್ಲ. ಅವನ್ ಹೋದಾಗಿನಿಂದ ನನ್ನ ಕಂದ, ನನ್ನ ಹೊಟ್ಟೆ ಬಟ್ಟೆಗೆ ನೀರಂತೂ ಸೇರ್ತಾ ಇಲ್ಲ ತಂಗಿ. ತಲೆ ನೆರವು ಬಂದಿರೋ ಮುದಿ ನನ್ ಸೌತಿಯರಿಗೆ ಒಲ್ಕೊಂಡು ಕೂತಿದ್ದಾನಲ್ಲ. ಹಾವಾದ್ರೂ ಕಚ್ಚಾ ಬಾರ್ದ, ಚೇಳಾದ್ರೂ ಕುಕ್ಕ ಬಾರ್ದ, ಹಾವಾದ್ರೂ ಕಚ್ಚಾ ಬಾರ್ದ, ಚೇಳಾದ್ರೂ ಕುಕ್ಕ ಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ, ನಾಗರ ಜ್ವರ ಬಂದು ನರಳಾಡಿ ಸಾಯಬಾರ್ದ, ಕಳ್ಳ ಸಾಯಂ ಬಡಿಯ ಬರಲಿಲ್ಲ ತಂಗ್ಯವ. ತಂದನ ತಾನ ತಂದನ ತಾನ ತಂದನಾನ ತಾನ ತಂದನ ತಾನ ತಂದನಾನ ತಾನ. ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ, ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ, ಕಗ್ಗಾನೆ ತೇರಿಯ ನೇರಿ ಹೊರಟಾಳು ತಂಗ್ಯವ್ವ. ತಂದನ್ನ ತಾನ ತಂದನ್ನ ತಾನ ತಂದನನ ತಾನ ತಂದನ್ನ ತಾನ ತಂದನನ ತಾನ. ಬೇಸರ ಜಾವಂತೆ ಕಲ್ಲು ನೀರು ಕರ್ಗೋ ವ್ಯಾಳೆಯಂತೆ ಸಪ್ಪಟ್ಟು ಸರ್ರಾತ್ರಿಯಂತೆ ಉತ್ನಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಯಾವ ರೀತಿ ಅತಿ ಪ್ರೀತಿಯಿಂದ ಕರೀತಿದ್ದಾಳಪ್ಪ ಅಂದ್ರೆ ಭಾವ ಭಾವೋ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತಿಗೆ ಮಾರುಳಾದ್ರೆ ಪ್ರೀತಿ ಉಳ್ಳರಸೆ ಮಾತನಾಡೋ ಎದ್ದು ಬೀದಿಗೆ ಬಾರೋ ಮುದ್ದುಳ್ಳೋ ಮಗವ ತೋರೋ ಪಚ್ಚೆಯ ತಲೆಗಳು ನೀನೆ ಪಚ್ಚೆಯ ತಲೆಗಳು ನೀನೆ ಮೆಚ್ಚಿ ಮುಡಿಯೋಳು ನಾನೇ ಮೆಚ್ಚಿ ಮುಡಿಯೋಳು ನಾನೇ ಎಚ್ಚರ ಗಾರ ಮಾತನಾಡೋ ಶಿವನೇ ಮಾತನಾಡೋ ಹೀಗೆ ಉತ್ನಳ್ಳಿ ಮಾರಮ್ಮನವರು ಮಾರಮ್ಮನವರು ಕರೆಯೋದು ಮೂರು ಮಾತು ಕರೆದು ಕರೆದು ಹೋಗೋದು ಮೂರು ಮಾತು ಕೂಗಿ ಕೂಗಿ ಹಿಂದಿರುಗಿ ಬರುವಾಳಲ್ಲೋ ರಂಪೆ ಉತ್ನಳ್ಳಿ ಮಾರಿ ತನ್ನನ್ನ ತಾನ ಹಿಂದಿರುಗಿ ಬರುವಾಳಲ್ಲೋ ರಂಪೆ ಉತ್ನಳ್ಳಿ ಮಾರಿ ತನ್ನನ್ನ ತಾನ ತನ್ನನ್ನ ತಾನ ತಂದನನ ತಾನ ತಂದನ ತಾನ ತಂದನನ ತಾನ ತಂದನ ತಾನ ತಂದನನ ತಾನ ತಂದನ ತಾನ ತಂದನನ ತಾನ ಇದುವರೆಗೂ ಒಂದು ಅದ್ಭುತವಾದಂತ ಜಾನಪದ ಗೀತೆಯ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದಂತ ನನ್ನ ಗೆಳತಿಯರಿಗೆ ಧನ್ಯವಾದಗಳು. ಈಗ ಗೆಳೆಯನಾದಂತಹ ತೇಜಸ್ ರವರು ಕೆಎಸ್ ನಿಸಾರ್ ಅಹಮದ್ ರವರು ರಚಿಸಿರುವ ನಿತ್ಯೋತ್ಸವ ಗೀತೆಯನ್ನು ಕೀಬೋರ್ಡ್ ಮೂಲಕ ನುಡಿಸುತ್ತಾರೆ. ತೇಜಸ್ ರವರ ಬೆರಳಿನಿಂದ ಮೂಡಿದ ಕೀಬೋರ್ಡ್ ನಾದ ಕೇಳಿದಿರಿ. ತುಂಬಾ ಅದ್ಭುತವಾಗಿತ್ತು ಅಲ್ವಾ ಸ್ನೇಹಿತರೆ? ಇದುವರೆಗೂ ಸಿ ಭೀಮಸೇನ್ ರಾವ್ ರಾಷ್ಟ್ರೀಯ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ನಾವು ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಕಲರವ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದೆವು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ನೇಹಿತರಾದ ಪ್ರೇರಣಾ, ಕೀರ್ತನಾ, ಯಶಸ್ವಿನಿ, ತೇಜಸ್, ಸಂಪ್ರೀತಾ, ಶುಭ, ವೈಷ್ಣವಿ, ಭೂಮಿಕಾ, ವಿಜಯಶ್ರೀ, ಸುವರ್ಣ, ಸಂಹಿತಾ, ರಾಕೇಶ್, ಪ್ರಮೋದ್, ಶೋಭಿತ್, ರಂಜನ್, ಇಂದುಶ್ರೀ, ಪ್ರಾರ್ಥನಾ, ನಿಧಿ, ಪವನ್, ರಕ್ಷಾ, ಯಶವಂತ್, ಪೂಜಾ ಟಿಡಿ, ರೇಖೇಶ್, ಜಯಕುಮಾರ್ ಹಾಗೂ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಇದುವರೆಗೂ ನಿರೂಪಣೆ ಮಾಡಿದ್ದು ನಾನು ಸುಷ್ಮಿತಾ. ಧನ್ಯವಾದಗಳು. ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶ್ರೀ ಭೀಮಸೇನ್ ರಾವ್ ರಾಷ್ಟ್ರೀಯ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಇಂದಿನ ಯುವವಾಣಿ. ಆಕಾಶವಾಣಿ ಭದ್ರಾವತಿ, ಸಮಯ 6:00.